ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ. ಆರ್ಬಿಐ ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಆಕಾಶವಾಣಿ ಹಾಸನ. ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಆಕಾಶವಾಣಿ ಹಾಸನ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಅಂಗವಾಗಿ ಇತ್ತೀಚೆಗೆ ಆಲೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಆಯೋಜನೆ ಮಾಡಿದ್ದ ಮಾಹಿತಿ ಕಾರ್ಯಕ್ರಮದ ಬಾನುಲಿ ವರದಿ. ಹಾಸನದ ಕೃಷಿ ವಿಜ್ಞಾನ ಕೇಂದ್ರ ಆಲೂರು ತಾಲೂಕು ಪಾಳ್ಯ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನ ಹಮ್ಮಿಕೊಂಡಿತ್ತು. ಆಲೂರು ತಾಲೂಕಿನ ಬೀರಕನಹಳ್ಳಿ, ಕುಂಬಾರಹಳ್ಳಿ ಹಾಗೂ ಕಣತ್ತೂರು ಗ್ರಾಮಗಳಲ್ಲಿ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಆಲೂರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ರಮೇಶ್ ಕುಮಾರ್ ಅವರು ಕೃಷಿ ಇಲಾಖೆಯಿಂದ ದೊರೆಯುವ ಸೇವಾ ಸೌಲಭ್ಯಗಳ ಕುರಿತು ವಿವರವಾದ ಮಾಹಿತಿ ನೀಡಿದರು. ಪ್ರಸ್ತುತ ಜೋಳದ ಬೆಳೆಯಲ್ಲಿ ಕೇದಿಗೆ ರೋಗ ಹಾಗೂ ಸೈನಿಕ ಹುಳುವಿನ ನಿಯಂತ್ರಣ ಕುರಿತು ಅವರು ವಿಚಾರಗಳನ್ನು ಹಂಚಿಕೊಂಡರು. ನಮ್ಮಲ್ಲಿ ಹಾಸನಲ್ಲಿ ಒಂದು ಕಾಲೇಜ್ ಇದೆ, ವೆಟರ್ನರಿ ಕಾಲೇಜು. ಅಂದ್ರೆ ಪಶು ಸಂಗೋಪನೆಗೆ ಸಂಬಂಧಪಟ್ಟಂತಹ ಕುರಿ ಸಾಕಾಣಿಕೆ, ಮೇಕೆ, ಕೋಳಿ ಸಾಕಾಣಿಕೆ, ಈ ತರ ಕೃಷಿಗೆ ಸಂಬಂಧಪಟ್ಟಂತಹ ಹಲವಾರು ಸಂಘ ಸಂಸ್ಥೆಗಳು ನಮ್ಮಲ್ಲಿದೆ. ಅದಾದ್ಮೇಲೆ ಮೂಡಿಗೆರೆಯಲ್ಲಿ ತೋಟಗಾರಿಕೆ ಕಾಲೇಜ್ ಇದೆ, ಇಲ್ಲಿ ಸ್ಪೈಸ್ ಬೋರ್ಡ್ ಇದೆ, ಕಾಫಿ ಬೋರ್ಡ್ ಇದೆ. ಈ ರೀತಿಯಾದಂತಹ ಸಂಸ್ಥೆಗಳಿಗೆ ನಾವು ಹೋದ್ರೆ ಅಲ್ಲಿ ನೋಡಿ ಕಲಿ ಮಾಡಿ ತಿಳಿ ಅಂದ್ರೆ ನಾವು ನೋಡ್ಬೇಕು ಏನು ಕೃಷಿಯನ್ನ ಹೇಗ್ ಮಾಡಿದ್ದಾರೆ, ನೂತನ ತಂತ್ರಜ್ಞಾನ ಏನು ಉಪಯೋಗ ಪಡ್ಕೊಂಡಿದ್ದಾರೆ ಅಂತ ನಾವು ಬಂದು ಮಾಡಿ ತಿಳ್ಕೊಬೇಕು. ಈ ರೀತಿಯಾಗಿ ನೂತನ ತಂತ್ರಜ್ಞಾನ, ಹೊಸ ಹೊಸ ಆವಿಷ್ಕಾರಗಳು, ಹೊಸ ಹೊಸ ತಳಿಗಳು, ಈಗ ಕುಫ್ರಿ ಜ್ಯೋತಿ ಬೆಳೀತಾ ಇದೀವಿ, ಅದ್ರ ಬಗ್ಗೆ ನಮ್ಮಲ್ಲಿ ಅಂಗಮರಿ ರೋಗ ನಿರೋಧಕ ಕುಫ್ರಿ ಹಿಮಾಲಿನಿ ಬಂದಿದೆ, ಅದೇ ತರ ಮುಸ್ಕಿನ್ ಜೋಳದಲ್ಲಿ ಸಾಕಷ್ಟು ರೋಗ ನಿರೋಧಕ ತಳಿಗಳು ಬಂದಿದೆ. ಈ ರೀತಿಯಾದಂತಹ ಮಾಹಿತಿಗಳನ್ನ ನಾವು ರೈತರ ಬಾಗಿಲಿಗೆ ಹೋಗಿ ತಿಳಿಸಬೇಕು ಅಂತ ಹೇಳಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ. ಅದರಲ್ಲಿ ನಾವು ಕೃಷಿ ಇಲಾಖೆ, ಆಕಾಶವಾಣಿ, ಅಲ್ಲಿ ಡಿಡಿ ಚಂದನ ವಾಹಿನಿಯವರು ಬಂದರು, ಎಲ್ಲ ಹೇಳಿ ರೈತರ ಮನೆ ಬಾಗಿಲಿಗೆ ಬಂದು ನಮ್ಮಲ್ಲಿ ಇರತಕ್ಕಂತಹ ಮಾಹಿತಿಗಳು, ಸೌಲಭ್ಯಗಳನ್ನ ನಮಗೆ ರೈತ ಬಂದವರಿಗೆ ಒದಗಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ಹೇಳಬೇಕು ಅಂದ್ರೆ ಈಗ ನಾವೆಲ್ಲ ಬಿತ್ತನೆ ಮಾಡುವಂತ ಕೆಲಸ, ನಮ್ಮಲ್ಲಿ ಬಿತ್ತನೆ ಬೀಜ ಸಾಕಷ್ಟು ಲಭ್ಯ ಇದೆ. ಮುಸ್ಕಿನ ಜೋಳ ಇದೆ, ಭತ್ತ ಬದಲು ಅಡಿಕೆ ಹಾಕಿದೀರಾ, ಶುಂಠಿ ಹಾಕೊಂಡಿದ್ದೀರಾ, ಜೋಳ. ಜೋಳದಲ್ಲಿ ಮೊದಲು ನಾವು ಅಂತರ ಬೆಳೆಯಾಗಿ ತೊಗರಿ ಬೆಳೀತಾ ಇದ್ವಿ, ಅವರೇ ಬೆಳೀತಾ ಇದ್ವಿ, ಹಾರ್ಕ, ನವಣೆ, ಹೆಸರು, ಉದ್ದು, ಹುರುಳಿ ಇವೆಲ್ಲ ಬೆಳೆಗಳು ಕಣ್ಮರೆಯಾಗಿದ್ದಾವೆ. ಏನು ನೀವು ಇಮ್ಮೆಮೆಟಿನ್ ಬೆಂಜೈಟ್ ಅಂತ ಹಾಗೆ ಹೇಳಿ ನಮ್ಮಲ್ಲಿ ಸಹಾಯಧನ ಸಿಗುತ್ತೆ, ಅದನ್ನು ತಗೊಂಡು ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ, ಅಂದ್ರೆ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಹೋದ ವರ್ಷದಿಂದ ನಮಗೆ ಒಂದು ಹೊಸ ರೋಗ ಶುರುವಾಗಿದೆ, ಬಿಳಿ ಶುಲಿ ರೋಗ, ಕೇದಿಗೆ ರೋಗ, ಅಥವಾ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಡೌನಿ ಬಿಲ್ಡಿಂಗ್ ಅಂತೀವಿ. ಅದೇನಂದ್ರೆ ಬೀಜದಿಂದ ಬರುತ್ತೆ, ನೀರಿಂದ ಅದು ಹರಡುತ್ತೆ, ಮಣ್ಣಿನಿಂದ ಹರಡುತ್ತೆ, ಆ ಸ್ಪೋರ್ಟ್ಸ್ಗಳು ಗಾಳಿಯಿಂದ ಹರಡುತ್ತೆ. ಇಲಾಖೆಯಲ್ಲಿ ದೊರೆತಕ್ಕಂತ ಕೆಲವೊಂದಿಷ್ಟು ಸವಲತ್ತುಗಳನ್ನ ಹೇಳ್ತೀವಿ. ಬಿತ್ತನೆ ಬೀಜ ಕೊಡ್ತೀವಿ, ಎಲ್ಲಾ ಯಂತ್ರೋಪಕರಣ ಸಹಾಯಧನದ ಕೊಡ್ತೀವಿ. ಅದು ಸಾಮಾನ್ಯ ವರ್ಗಕ್ಕೆ 50%, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕಾದ್ರೆ 90% ಸಹಾಯಧನ ಕೊಡ್ತೀವಿ. ನಿಮಗೆ ಟಾರ್ಪಲಿನ್ ಬೇಕಾದ್ರೆ ನಮ್ಮಲ್ಲಿ ಕೃಷಿ ಸಂಘಟನೆಯಲ್ಲಿ ಕೊಡ್ತೀವಿ. ಈಗ ರೈತ ಮಹಿಳೆಯರು, ರೈತರು ನಾವ್ಯಾರು ನಮ್ದೇ ಸ್ವ ಉದ್ಯೋಗ ಪ್ರಾರಂಭ ಮಾಡಬೇಕು, ಒಂದು ಸಣ್ಣದಾಗಿ ಎಣ್ಣೆ ಗಾಣ ಮಾಡ್ಕೋಬಹುದು, ಅಥವಾ ಸಣ್ಣದಾಗಿ ಫ್ಲೋರ್ ಮಿಲ್ ಮಾಡ್ಕೊಂಡು ಅದಕ್ಕೆ ಬ್ರ್ಯಾಂಡಿಂಗ್ ಕೊಟ್ಟು, ನೇಮ್ ಕೊಟ್ಟು, ಕರ ಪುಡಿ ಈ ತರದ್ದು ಏನ್ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ PMFME ಅಂತ ಯೋಜನೆ ಇದೆ. ಅದಾದ ನಂತರ ಫ್ಲೋರ್ ಮಿಲ್ಲು, ಡಗ್ಗಿ ಕ್ಲೀನಿಂಗ್ ಯಂತ್ರ, ಈ ತರ ಸಾಕಷ್ಟು ಯೋಜನೆಗಳಿದೆ. ಅದಾದ ನಂತರ ನಮ್ಮಲ್ಲಿ ತುಂತುರು ನೀರಾವರಿ ಘಟಕಗಳಿದೆ, ಯಾರ್ಯಾರಿಗೆ ಬೋರ್ವೆಲ್ ಇದೆ, ನೀರಿನ ಸೌಲಭ್ಯ ಇದೆ, ಅದನ್ನ ನೀರನ್ನ ಜಮೀನಿಗೆ ಬಳಸ್ಕೋಬೇಕು ಅಂತ ಹೇಳಿ ನೀರಿನ ಎಫಿಷಿಯನ್ಸಿನ ಜಾಸ್ತಿ ಮಾಡಲಿಕ್ಕೆ, ನೀರಿನ ಬಳಕೆಯನ್ನ ಭೂಮಿಗಳಿಗೆ, ಕೃಷಿ ಬೆಳೆಗಳಿಗೆ ಅಥವಾ ತೋಟಗಾರಿಕೆ ಬೆಳೆಗಳಿಗೆ ಉಪಯೋಗಿಸಲು ತುಂತುರು ನೀರಾವರಿ ಘಟಕವನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ 90% ಸಹಾಯಧನ ಕೊಡ್ತಾ ಇದೀವಿ. ಅದಾದ ನಂತರ ನಾವು ಭೂಮಿ ಹೂಣ್ಕೋಬೇಕು, ಪಿವಿಸಿ ಪೈಪ್ ಬೇಕು ಅಂದ್ರೆ ಏನು ಬಿಳಿ ಪೈಪ್ ಅಂತೀರಿ, ಆ ಪಿವಿಸಿ ಪೈಪ್ ಸಹ ನಮ್ಮ ಹೋಬಳಿಯ ರೈತ ಸಂಪರ್ಕ ಅಂದ್ರೆ ಸಹಾಯಧನ ದೊರೆಯುತ್ತದೆ. ನೀವು ಮಾಡಬೇಕಾದ ಇಷ್ಟೇ ಕೆಲಸ, ನಿಮಗೆ ಬೇಕಾದಂತ ಸವಲತ್ತುಗಳಿಗೆ ಅರ್ಜಿ ಮತ್ತು ದಾಖಲಾತಿಗಳನ್ನ ನಮ್ಮ ರೈತ ಸಂಪರ್ಕ ಕೇಂದ್ರ ಕೊಡಬೇಕು. ನಿಮ್ಮನ್ನು ಸಂಪರ್ಕಿಸಲು ನಿಮ್ಮ ಮೊಬೈಲ್ ನಂಬರ್ ಅರ್ಜಿ ಮೇಲೆ ಬರ್ದಿರ್ಬೇಕು. ಸಹಾಯಧನ ಬಂದ ತಕ್ಷಣ ನೀವು ತಗೊಳ್ಳಿ ಅಂತ ಹೇಳಿ ಇದ್ ಮಾಡ್ತೀವಿ. ನಾವು ಯಾರು ಕೈಲಿ ದುಡ್ಡಿಸ್ಕೊಳ್ಳಲ್ಲ, ಬಿತ್ತನೆ ಬೀಜಕ್ಕೆ ಮಾತ್ರ, ಮತ್ತೆ ಕೃಷಿ ಪರಿಕರ ಏನು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ದೊರೆಯುತ್ತದೆ ಅವ್ರಿಗೆ ಮಾತ್ರ ದುಡ್ಡಿಸ್ಕೊತೀವಿ. ಇನ್ನು ಉಳಿದಂತ ಎಲ್ಲಾ ಪಿವಿಸಿ ಪೈಪ್ಗೆ ಆಗಲಿ, ಸ್ಪ್ರಿಂಕ್ಲರ್ಗೆ ಆಗಲಿ, ಯಂತ್ರೋಪಕರಣಗಳಿಗಾಗಲಿ ನಿಮ್ಮ ಅಕೌಂಟ್ ಇಂದ ಸರಬರಾಜು ಸಂಸ್ಥೆ ಅಕೌಂಟ್ಗೆ RTGS ಅಥವಾ ನೆಫ್ಟ್ ಅನ್ನ ಬ್ಯಾಂಕ್ ಮೂಲಕನೆ ಮಾಡಿಸಿ ಅದರದ್ದು ಬ್ಯಾಂಕ್ ಪಾಸ್ಬುಕ್ ಇಸ್ಕೊಂಡು ನಿಮಗೆ ಸವಲತ್ತುಗಳನ್ನ ದೊರೆಸಿಕೊಡ್ತೀವಿ. ಬೆಂಗಳೂರಿನ ರಾಷ್ಟೀಯ ಪಶುರೋಗ ಸೋಂಕು ಶಾಸ್ತ್ರ ಮತ್ತು ಮಾಹಿತಿ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿ ಡಾ ಸತೀಶ್ ಗೌಡ ಅವರು ಮಾತನಾಡಿ, ಜಾನುವಾರುಗಳಲ್ಲಿ ಕಂಡುಬರುವ ರೋಗಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಕಾಲಕಾಲಕ್ಕೆ ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕಿಸಿ ಜಾನುವಾರುಗಳ ಸಂರಕ್ಷಣೆ ಮಾಡಿಕೊಳ್ಳಬೇಕು ಎಂದು ಮಾಹಿತಿ ನೀಡಿದರು. ಎಲ್ಲರೂ ನಮಸ್ಕಾರ, ನಾನು ಡಾ ಸತೀಶ್ ಗೌಡ ಅಂತ. ನಾನು MSCAG PhD ಮಾಡಿ ಈಗ ಭಾರತ ಸರ್ಕಾರದ ಒಂದು ಸಂಸ್ಥೆ ಆದಂತಹ ರಾಷ್ಟೀಯ ಪಶು ರೋಗ ಸೋಂಕುಶಾಸ್ತ್ರ ಮತ್ತು ಮಾಹಿತಿ ವಿಜ್ಞಾನ ಸಂಸ್ಥೆ ಅಂತ ಈ ಸಂಸ್ಥೆಯಲ್ಲಿ ನಾನು ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಮ್ಮ ಸಂಸ್ಥೆ ಭಾರತ ದೇಶದಲ್ಲಿಯೇ ಪಶುಗಳ ರೋಗಗಳ ಬಗ್ಗೆ ಸಂಶೋಧನೆ ಮಾಡ್ತಕ್ಕಂಥ ಸಂಸ್ಥೆ. ಜಾನುವಾರುಗಳಲ್ಲಿ ಬರ್ತಕ್ಕಂಥ 15 ರೋಗಗಳ ಬಗ್ಗೆ ನಾವು ಸಂಶೋಧನೆ ಮಾಡ್ತೀವಿ. ಹೊಸ ಸಾಕಾರ ಎಲ್ಲರಿಗೆ ಗೊತ್ತು, ಕಂದ್ರೋಗ ಅಂತ ಗೊತ್ತಲ್ಲ, ಇಂಗ್ಲಿಷಲ್ಲಿ ಬ್ರುಸೆಲೋಸಿಸ್ ಅಂತ ಹೇಳ್ತೀವಿ. ಸೊ ಈ ರೋಗ ಬರೋದಕ್ಕೆ ಸುಮಾರು ನಾನಾ ತರದ ಕಾರಣಗಳಿದ್ದಾವೆ. ಈ ರೋಗ ಯಾಕೆ ಬಂತು, ಎಲ್ಲಿ ಕಾಣಿಸ್ಕೊಂತು, ಇದನ್ನ ಯಾವ ರೀತಿ ನಿಯಂತ್ರಣ ಮಾಡಬಹುದು, ಮತ್ತೆ ಇದಕ್ಕೆ ಬೇಕಾದಂತ ಅತಿ ಮುಖ್ಯವಾದ ಒಂದು ಬೇಗವಾಗಿ ನಿಯಂತ್ರಣ ಮಾಡ್ತಕ್ಕಂತ ಮೆಥಡ್ ಅಂದ್ರೆ ನಮ್ದ್ರಲ್ಲಿ ಈಗ ಲಸಿಕೆಗಳು. ಸೊ ಲಸಿಕೆ ಕಂಡಿಡಿದು ಈ ಲಸಿಕೆನ ಸಾರ್ವಜನಿಕರಿಗೆ ಹಂಚಿ ಈ ರೋಗನ ಯಾವ ರೀತಿ ನಾವು ನಿಯಂತ್ರಣ ತರಬಹುದು, ಈ ತರ ಸುಮಾರು ಒಂದು 15 ರೋಗಗಳ ಬಗ್ಗೆ ನಾವು ಸಂಶೋಧನೆ ಮಾಡ್ತಾ ಇದೀವಿ. ಮೇಕೆಗಳಿಗೆ ಬರ್ತಕ್ಕಂತ ಸಿಡುಬು ರೋಗದ ಒಂದು ಲಸಿಕೆಯನ್ನ ಈ ರೋಗಕ್ಕೂ ನಾವು ಉಪಯೋಗಿಸಬಹುದು ಅಂತ ಹೇಳ್ಬಿಟ್ಟು ನಾವು ಒಂದು ಅಡ್ವೈಸರಿ ಕೊಟ್ವಿ. ಆ ಲಸಿಕೆಯಿಂದ ನಮ್ಮ ಭಾರತ ದೇಶದಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ರೋಗನ ಕಂಟ್ರೋಲ್ ಮಾಡೋಕೆ ಒಂದು ದಾರಿ ಆಯ್ತು. ಸಮೀಪ ಇರತಕ್ಕಂತ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅಥವಾ ವೆಟರ್ನರಿ ಕ್ಲಿನಿಕ್ಸ್ ಅಥವಾ ವೆಟರ್ನರಿ ಹಾಸ್ಪಿಟಲ್ಸ್, ಇಲ್ಲಿ ಫ್ರೀಯಾಗಿ ಲಸಿಕೆ ಹಾಕ್ತಾರೆ. ನೀಲಿ ನಾಲಿಗೆ ರೋಗಕ್ಕೆ ಜೂನ್ ತಿಂಗಳಲ್ಲಿ ಲಸಿಕೆ ಹಾಕ್ತಾರೆ, ಬೇದಿಗೆ ಮೇ ತಿಂಗಳಲ್ಲಿ ಲಸಿಕೆ ಹಾಕ್ತಾರೆ. ಇದೆಲ್ಲ ಉಚಿತವಾಗಿ ನಿಮಗೆ ಸಿಗ್ತಕ್ಕಂತ ಸರ್ಕಾರದ ಒಂದು ಭಾಗವಾಗಿ ಪಶುಪಾಲನಾ ಇಲಾಖೆಯವರು ನಿಮಗೆ ಉಚಿತವಾಗಿ ಈ ಲಸಿಕೆಗಳನ್ನ ಹಾಸ್ಪಿಟಲ್ಗೆ ಕೊಡ್ತಾರೆ. ರೈತರು ಹೋಗ್ಬಿಟ್ಟು ನೀವು ಉಚಿತವಾಗಿ ಈ ಎಲ್ಲ ಸೌಲಭ್ಯಗಳನ್ನು ಪಡ್ಕೋಬಹುದು. ಅಭಿಯಾನದಲ್ಲಿ ಭಾಗವಹಿಸಿದ ಹಾಸನ ಆಕಾಶವಾಣಿಯ ಕೃಷಿ ರಂಗ ವಿಭಾಗದ ಪ್ರಸಾರ ನಿರ್ವಾಹಕರಾದ ಅರಕಲಗೋಡು ವಿ ಮಧುಸೂದನ್ ಅವರು ಮಾತನಾಡಿ, ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಕೃಷಿಕರಿಗೆ ಸೂಕ್ತ ಮಾಹಿತಿಯನ್ನು ನೀಡುವ ಉದ್ದೇಶದಿಂದ ಆರಂಭಿಸಿದ್ದು, ಇದರ ಸದ್ಬಳಕೆಯನ್ನು ಮಾಡಿಕೊಳ್ಳಬೇಕು ಎಂದು ಕರೆ ನೀಡಿದರು. ಯಾವುದೇ ಬೆಳೆಗೆ ಸಂಬಂಧಿಸಿದಂತೆ ವಿಜ್ಞಾನಿಗಳೊಂದಿಗೆ ಸತತವಾಗಿ ಸಂಪರ್ಕದಲ್ಲಿದ್ದು, ಕಾಲಕಾಲಕ್ಕೆ ಆಗುವ ಬೆಳವಣಿಗೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಆರ್ಥಿಕವಾಗಿ ಕೃಷಿಕರು ಸಬಲರಾಗಬೇಕು ಎಂದು ಅವರು ಕಿವಿಮಾತು ಹೇಳಿದರು. ನಮ್ಮ ಶಿವಶಂಕರ್ ಸರ್ ಇದಾರಲ್ಲ, ಅವ್ರ ಶಿಷ್ಯ, ನಮ್ಮ ನಾಗರಾಜ್ ಅವ್ರ ಶಿಷ್ಯ, ಕಶ್ಪುರ ತಾಲೂಕು ಆನಂದ್ ಅಂತ ಅವ್ರೆ. ನಾವು 1 ಎಕರೆ 20 ಗುಂಟೆ ಬೆಳೆ ಕಷ್ಟಪಡ್ತಿದೀವಲ್ವಾ, 12 ಎಕರೆ ಭತ್ತ ಬೆಳಿತಾನೆ ಆತ ಒಬ್ನೆ. ಹೆಂಗ್ ಬೆಳಿತಾನೆ ಅಂತ ಅಂತಂದ್ರೆ ಮಿಷನ್ ಬಳಸ್ಕೊಂಡು ಬೆಳಿತಾನೆ. ಆತ ನಾಟಿ ಮಾಡೋದಕ್ಕೂ ಮಿಷನ್ನು, ಉಳದಕ್ಕೂ ಮಿಷನ್ನು, ಭತ್ತ ಕುಯ್ಯೋದಕ್ಕೂ ಮಿಷನ್ನು, ಬಡಿಯೋದಕ್ಕೂ ಕೂಡ ಮಿಷನ್ನು. ಅದೇ ಸಕಲೇಶ್ಪುರ ತಾಲೂಕು ದಬ್ಬೆಗದ್ದೆ ಕಾಂತರಾಜು ಅಂತ ಹೇಳಿ 1 ವರ್ಷದಲ್ಲಿ 600 ಎಕರೆ ನಾಟಿ ಮಾಡ್ಕೊಡ್ತಾನ ಆತ. ನಿಮಗೆ ಕಾಸ್ಟ್ಲಿ ಆಯ್ತದಲ್ವಾ, ಬೆಳೆಯಕ್ಕಾಗಲ್ಲ ಅಲ್ವಾ, ಅವ್ನಿಗೆ ಕುತ್ತಿಗೆ ಕೊಡಿ, ಬೆಳ್ಕೊಡ್ತಾನ. ಅವನು ಹೆಂಗ್ ಬೆಳ್ಕೊಡ್ತಾನೆ, ನಿಮಗೆ 1 ಎಕರೆ ಐತಾ, 2 ಎಕರೆ ಐತಾ, 3 ಎಕರೆ ಐತಾ, ಇಷ್ಟು ಎಕರೆ ಐತೆ ಬೆಳಿಬೇಕು ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟ್ ಕೊಟ್ರೆ ನೀವು ಗದ್ದೆ ಉಳಿಸೋದಷ್ಟೇ ಬಾಕಿ. ಗದ್ದೆ ಉಳಿಸ್ಬಿಟ್ಟು ತೇವ್ರ ತೆಗಿಸಿ ಸಾಕು, ಸಸಿ ಮಾಡ್ಕೊಂಡು ಬಿತ್ತನೆ ಬೀಜ ತಗೊಂಡು ತಂದು ಕೊಟ್ಟು ನಿಮ್ಗೆ ನಾಟಿ ಮಾಡ್ಕೊಟ್ಟು ಹೋಯ್ತಾನೆ. ಅಂತ ಅಂದ್ರೆ ಈ ತರದ್ದೆಲ್ಲ ಅವಕಾಶಗಳಿದಾವೆ, ಆದ್ರೆ ನಮಗೆ ಗೊತ್ತಿಲ್ಲ. ಅವು ಕಾಸ್ಟ್ಲಿ ಆಗ್ತದೆ ಅಂತ ಅನ್ಕೊಂಡು ಇವತ್ತು ಸಕಲೇಶ್ಪುರ, ಅರಕಲಗೋಡು, ಆಲೂರು ಭತ್ತ ಬೆಳೆಯಕ್ಕೆ ಬಾರಿ ಫೇಮಸ್. ಏನು ಬರ್ದಿರೋ ಪರವಾಗಿಲ್ಲ, ಆಗ್ಬಿಟ್ಟವ್ರೆ ಆಯ್ತಾ. ಅದಕ್ಕೋಸ್ಕರ ಹಂಗಾಗಬಾರ್ದು, ಇದೆಲ್ಲದಕ್ಕೂ ಕೂಡ ಪರಿಹಾರ ಇದೆ. ಏನ್ ಪರಿಹಾರ ಇದೆ ಅನ್ನೋದನ್ನ ತಿಳಿಸ್ಕೊಡಕ್ಕೋಸ್ಕರಲೇ ಈ ಕಾರ್ಯಕ್ರಮ ಮಾಡಿರೋದು. ಇವತ್ತು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ಹೇಳಿ ಏನ್ ಮಾಡೋರು, ಈಗ ಇಷ್ಟು ದಿವಸ ನೀವು ಕೃಷಿ ಇಲಾಖೆಗೆ ಹೋಗ್ತಿದ್ರಿ, ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗ್ತಿದ್ರಿ, ಈಗ ಹಂಗಲ್ಲ, ಕೃಷಿ ವಿಜ್ಞಾನ ಕೇಂದ್ರದವರು ಕೃಷಿ ಇಲಾಖೆಯವರು ಇಬ್ರು ಸೇರ್ಕೊಂಡು ಇವತ್ತು ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಊರಿಗೆ ಬಂದಿರೋಂಥದ್ದು. ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ನೀವು ಏನ್ ಮಾಡ್ಬೋದು, ಕಡಿಮೆ ಖರ್ಚಿನಲ್ಲಿ ಹೆಂಗ್ ಮಾಡ್ಬೋದು, ನಮಗೆ ಲಾಭ ಆಗಂಗ್ ಹೆಂಗ್ ಮಾಡ್ಬೋದು ಅನ್ನೋ ಅಂತ ಇವತ್ತು ತಂತ್ರಜ್ಞಾನಗಳಿದಾವೆ. ನಾವು ಹಳೆದಕ್ಕೆ ಜೋತಾಕೊಂಡು ಕೂತ್ಕೋಬಾರ್ದು. ಇವತ್ತು ಹೊಸದೇನ್ ಬಂದೈತು ಅದನ್ನ ಮಾಡ್ಕೋಬೇಕು. ಇವತ್ತೇನು ಇವತ್ತು ವಿಜ್ಞಾನಿಗಳು ನಿಮ್ಮೂರಿಗೆ ಬಂದಿದಾರ, ಅವ್ರದ್ದು ಫೋನ್ ನಂಬರ್ಗಳು ಇಟ್ಕೊಳ್ಳಿ, ಅವ್ರ ಆಫೀಸ್ಗಳಿಗೆ ಹೋಗಿ ಅವ್ರನ್ನ ಸಂಪರ್ಕ ಮಾಡಿ, ಅವ್ರು ಇರೋ ಅಂತದ್ದೇ ಅನುಕೂಲ ಮಾಡೋದಕ್ಕೆ, ಯಾರಿಗೂ ಕೂಡ ಅಪಕಾರ ಮಾಡೋ ಅಂತದ್ಕೆ ಇರೋ ಅಂತದ್ದಲ್ಲ. ಸರ್ಕಾರ ನಮ್ಗೆಲ್ಲ ಸಂಬಳ ಕೊಟ್ಟು ಇಟ್ಟಿರೋದ್ದು ನಿಮ್ಮಂತರಿಗೆ ಉಪಕಾರ ಮಾಡ್ಲಿ ಅಂತ ಹೇಳಿ ಆ ಕಾರಣಕ್ಕೆ ಅವ್ರ ನಂಬರ್ಗಳನ್ನ ಇಟ್ಕೊಂಡು ನಿಮ್ಗೆ ಏನ್ ಬೇಕೋ ಆ ತರದ ಒಂದು ಇದನ್ನ ಮಾಡ್ಕೊಳ್ಳಿ. ಇವತ್ತು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ಇದು ಬರೀ ಆಲೂರಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ನಡೀತಾ ಇದೆ. ರೈತರು ಈ ಮುಂಗಾರು ಹಂಗಾಮ್ನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳಂತದ್ದಷ್ಟೇ ಈ ಒಂದು ಕಾರ್ಯಕ್ರಮದ ಉದ್ದೇಶ. ಇದರ ಸದ್ಬಳಕೆಯನ್ನು ಮಾಡ್ಕೊಳ್ಳಿ. ಇಲ್ಲಿ ವಿಜ್ಞಾನಿಗಳು ಸಾಲದು ಅಂತೇಳಿ ಬೆಂಗಳೂರಿನಲ್ಲೂ ಕೂಡ ಕರೆಸಿದ್ದಾರೆ. ಡೇವಿಡ್ ಸರ್ ಬಂದಿದ್ದಾರೆ, ಅವ್ರ ಮೇಡಮ್ ಇದ್ದಾರೆ, ಇನ್ನೊಬ್ರು ನಮ್ಮ ಸತೀಶ್ ಗೌಡ ಅವ್ರು ಬಂದಿದ್ದಾರೆ. ಇವರೆಲ್ಲ ಬಂದಿರೋದು ನಿಮ್ಮ ಒಳ್ಳೇದಕ್ಕಾಗಿ, ಇದು ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಕೆವಿಕೆ ಅವರಿಗೆ ಮತ್ತೆ ಕೃಷಿ ಇಲಾಖೆ ಅವರಿಗೆ ಹಾಗೂ ನನ್ನ ಮಾತು ಕೇಳದಂತ ತಮ್ಮೆಲ್ಲರಿಗೂ ಕೂಡ ವಂದಿಸಿ, ರೇಡಿಯೋ ಕೇಳಿ, ರೇಡಿಯೋದಲ್ಲಿ ಇದೇ ವಿಷಯನ ನಾವು ಪ್ರತಿ ದಿವಸ ಹೇಳ್ತೀವಿ. ನಿಮ್ಗೆ ಒಳ್ಳೇದಾಗ ಅಂತದ್ದು ಹೇಳ್ತೀವಿ ಹೊರತು ನಿಮ್ಗೆ ಕೆಡಕಾಗ ಅಂತದನ್ನ ಯಾವ್ದು ಕೂಡ ರೇಡಿಯೋದಲ್ಲಿ ಬರೋದಿಲ್ಲ. ನಾವ್ ಹೇಳೋ ಅಂತದ್ದು ಯಾವ್ದು ಬೆಳಿಬೇಕು ಯಾವ್ದು ಬೆಳಿಬಾರ್ದು ಹೆಂಗ್ ಬೆಳಿಬೇಕು ಅಂತ ಹೇಳ್ತೀವಿ. ಅದ್ರ ಜೊತೆಗೆ ನಿಮ್ಗೆ ಏನ್ ಬದುಕಿಗೆ ಏನ್ ಬೇಕೋ ಅದನ್ನ ಮಾತ್ರ ಹೇಳೋ ಅಂತದ್ದು. ರೇಡಿಯೋವನ್ನ ಕೇಳಿ ಎಲ್ರು ಕೂಡ ಅನುಕೂಲ ಮಾಡ್ಕೊಳ್ಳಿ. ನನ್ನ ಮಾತು ಕೇಳಿದ ಎಲ್ರಿಗೂ ಕೂಡ ಧನ್ಯವಾದ, ನಮಸ್ಕಾರ. ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಟಿ ನಾಗರಾಜ್ ಅವರು ಮುಸುಕಿನ ಜೋಳ, ಅಡಿಕೆ ಹಾಗೂ ಆಲೂಗೆಡ್ಡೆ ಬೆಳೆಯನ್ನು ಬಾಧಿಸುವ ವಿವಿಧ ರೋಗಗಳ ನಿರ್ವಹಣೆ ಹಾಗೂ ನಿಯಂತ್ರಣ ಕುರಿತು ಉಪಯುಕ್ತ ಮಾಹಿತಿಯನ್ನು ನೀಡಿದರು. ಕೃಷಿ ಚಟುವಟಿಕೆಗಳಲ್ಲಿ ಏನು ಕೃಷಿ ಅಭಿಯಾನದ ಒಂದು ಉದ್ದೇಶ ಇದೆ, ಕೃಷಿ ಇಲಾಖೆಯಿಂದ ದೊರೆಯುವಂತಹ ಸವಲತ್ತುಗಳಾಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಕೃಷಿ ವಿಶ್ವವಿದ್ಯಾನಿಲಯ ಇರತಕ್ಕಂತಹ ತಂತ್ರಜ್ಞಾನಗಳಾಗಿರ್ಬೋದು, ನಿಮಗೆ ಡೈರೆಕ್ಟ್ ಆಗಿ ಮನಮುಟ್ಟುವಂತೆ ತಿಳಿಸುವಂತಹ ಚಟುವಟಿಕೆಗಳಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಸಹಕಾರಿ ಆಗಿದೆ. ಆ ವಿಚಾರಧಾರೆಯಲ್ಲಿ ಯಾವ ರೀತಿ ಫ್ರಂಟ್ ಲೈನ್ ಡೆಮಾನ್ಸ್ಟ್ರೇಷನ್ ಆಗಿರ್ಬೋದು, OFT ಆಗಿರ್ಬೋದು, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ದೊರೆಯುವಂತಹ ಸಾಮಗ್ರಿಗಳಾಗಿರ್ಬೋದು, ಅವು ಪೂರಕವಾಗಿ ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ಪ್ರಕೃತಿ ದತ್ತವಾಗಿ ಪೂರಕವಾಗುವಂತಹ ಚಟುವಟಿಕೆಯಲ್ಲಿ ಆಗಿರುವಂತಹ ಬೀಜೋಪಚಾರಗಳಾಗಿರ್ಬೋದು, ಬೀಜಗಳಾಗಿರ್ಬೋದು ಹಾಗೂ ಬಯೋಪೆಸ್ಟಿಸೈಡ್ಸ್ ಅಂತ ಏನ್ ಹೇಳ್ತೀವಿ ಅವೆಲ್ಲವೂ ಕೂಡ ನಮ್ಮಲ್ಲಿ ಸಿಗ್ತವೆ, ಅವನ್ನ ಬಳಸ್ಕೋಬಹುದು. ಈ ನಿಟ್ಟಿನಲ್ಲಿ ಸಾಕಷ್ಟು ಬೀಜಗಳನ್ನ ನಿಮಗೆ ಕೊಟ್ಟಿದ್ದೀವಿ, ಅದರ ತಕ್ಕಂತೆ ಕಾಲಕ್ರಮೇಣದಲ್ಲಿ ನೀವು ಸಾಕಷ್ಟು ಬೆಳೆಗಳನ್ನ ಬೆಳೀತಾ ಇದ್ದೀರಾ. ನೀವು ಹೇಳಿದಾಗೆ ನಮ್ಮಲ್ಲಿ ಯಾವ ಬೆಳೆಗಳನ್ನ ಪ್ರಮುಖವಾಗಿ ನೀವು ಬೆಳೀತಾ ಇದ್ದೀರಾ ಅಂತ ಹೇಳ್ತಾ ಹೋದ್ರೆ ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ಕಾಫಿ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಕಾಳುಮೆಣಸು ಆಗಿರ್ಬೋದು, ಜೊತೆಗೆ ಯಥೇಚ್ಛವಾಗಿ ಮುಸುಕಿನ ಜೋಳವನ್ನ ಬೆಳೀತಾ ಇದ್ದೀರಾ. ಮುಸುಕಿನ ಜೋಳ ಸೈಂಟಿಫಿಕ್ ಆಗಿ ಬೆಳೆಯುವಂತ ಬೆಳೆ ಅಲ್ಲ, ಆದ್ರೂ ಬೆಳೀತಾ ಇದ್ದೀರಾ. ಇದೊಂದು ಬೇಜವಾಬ್ದಾರಿಯಿಂದ ಸೋಮಾರಿ ಬೆಳೆ ಅಂತಲೇ ಅಂದ್ಕೊಂಡಿದ್ದೀವಿ. ಯಾಕೆ ಇದು ಹಂಗ ಅಂದ್ಕೊಂಡಿದೀವಿ ಅಂತಂದ್ರೆ ಬಿತ್ತನೆ ಮಾಡಿ ಆದ್ಮೇಲೆ ತೆನೆ ಮುರಿಯೋದೊಂದೇ ಕೆಲಸ ಇತ್ತು. ಯಾಕಂದ್ರೆ ಬೆಳೆಯುವಂತ ಬೆಳೆಯಲ್ಲಿ ಬೆಳೆದಾಗ ಏನಾಗ್ತಾ ಇದೆ ಅಂತಂದ್ರೆ ಇದಕ್ಕೆ ಬರುವಂತ ರೋಗಗಳು ಇಲ್ದವೆಲ್ಲ ಬಂದ್ಬಿಟ್ಟಿದ್ದಾವೆ. ಈಗ ಯಾಕೆ ಈ ತರ ಬಂದಿದ್ದೇವೆ, ಈಗ ಜಾಸ್ತಿ ಏರಿಯಾ ಅಂಡರ್ ಮೆಕ್ಕೆಜೋಳ ಆಗಿರೋದ್ರಿಂದ, ಮೊದಲು ನಮ್ದು ಆಲೂಗೆಡ್ಡೆ ಇತ್ತು, ಆ ರೋಗ 70,000 ಹೆಕ್ಟೇರ್ ಇರ್ತಕ್ಕಂತಹ ಏರಿಯಾ ಈಗ ಮುಸುಕಿನ ಜೋಳದಾಗಿದೆ. ಈಗ ಸರಾಸರಿ ಬರೀ ಮುಸುಕಿನ ಜೋಳದಲ್ಲಿ ಹಾಸನ ಜಿಲ್ಲೆಯಲ್ಲಿ 114,000 ಏರಿಯಾ ಮುಸುಕಿನ ಜೋಳದಾಗಿದೆ. ಹೀಗಾಗಿ ಏರಿಯಾ ಜಾಸ್ತಿ ಆಗಿರೋದ್ರಿಂದ ಇದಕ್ಕೆ ಬರುವಂತಹ ರೋಗಗಳು, ಇದಕ್ಕೆ ಬರುವಂತಹ ಕೀಟಗಳು ವ್ಯಾಪಕವಾಗಿ ಜಾಸ್ತಿ ಆಗಿದೆ. ಈ ನಿಟ್ಟಿನಲ್ಲಿ ಸಮಗ್ರ ಪದ್ಧತಿಗಳನ್ನು ನಾವು ಮಾಡ್ತಾನೆ ಇಲ್ಲ. ನಿಮಗೆ ಗೊತ್ತಿರೋ ನಾನು ನುಡಿಯಂತೆ ಏಕ ಬೆಳೆ ಮಾರಕ, ಬಹುಬೆಳೆ ಪೂರಕ ಅನ್ನೋ ದೃಷ್ಟಿಯಲ್ಲಿ ನಾವು ಬೆಳೆ ಬೆಳೀತಾನೆ ಇಲ್ಲ. ಇಷ್ಟು ಬೆಳೆ ಜಾಗದಲ್ಲಿ ಕಾಲಕ್ರಮೇಣ ಇದೊಂದೇ ಮಾಡ್ತಾ ಇದೀವಿ. ಸೊ ಇದು ಯಾವಾಗ ಮಳೆ ಬಿತ್ತಾಗ ಮಾಡ್ತಾ ಇದೀವಿ, ಯಾವಾಗ ಬಿತ್ತದು ನಾರ್ಮಲ್, ಇದು ವರ್ಷ ಪೂರ್ತಿ ಬೆಳೆಯುವಂತ ಬೆಳೆ. ನಾರ್ಮಲಿ ನಮ್ಮ ಮಾನ್ಸೂನ್ ಸ್ಟಾರ್ಟ್ ಆದಾಗ ಜೂನ್ ಜುಲೈಯಲ್ಲಿ ಬಿತ್ತುವಂತ ಬೆಳೆ. ಈಗ ಪ್ರೀ ಖರೀಫ್ ಅಲ್ಲಿ ನಾವು ಇದನ್ನ ಹೇಳ್ತಾ ಇದೀವಿ ಅಂತಂದ್ರೆ ಪೂರ್ವ ಮುಂಗಾರು ಆಂದೋಲನದಲ್ಲಿ ಇದ್ರ ಬಗ್ಗೆ ಅರಿವು ನೀಡಬೇಕು. ಈ ನಿಟ್ಟಿನಲ್ಲಿ ಈ ಬೂಜುರೋಗ ಬಂದ ತಕ್ಷಣನೆ ಒಂದು ಔಷಧಿ ಹೊಡೆದ್ರೆ ಕಂಟ್ರೋಲ್ ಬರೋಲ್ಲ. ಯಾಕಂದ್ರೆ ಒಂದ್ಸರಿ ಸಿಂಪ್ಟಮ್ಸ್ ಅಂದ ತಕ್ಷಣ ನಾವು ಔಷಧಿ ಹೊಡೆದ್ರೆ ಔಷಧಿಯಲ್ಲಿ ಮುಳುಗಿಸಿದ್ರು ಕೂಡ ಕಂಟ್ರೋಲ್ ಬರಲ್ಲ. ಇದರದೇ ಆದ ಒಂದು ಸಮಗ್ರ ಪದ್ಧತಿಗಳು ಬೇಕಾಗ್ತದೆ. ಅದು ಬೀಜ ಆಯ್ಕೆಯಿಂದ ಹಿಡಿದು ಮಣ್ಣಿನ ಆಯ್ಕೆಯಿಂದ ಹಿಡಿದು ನಾವು ನೋಡ್ಬೇಕಾಗುತ್ತೆ. ಒಂದ್ಸರಿ ನಾವು ನಿರ್ಧಾರ ಮಾಡ್ಬಿಟ್ಟಿದ್ವಿ, ನಾವು ಅಕ್ಲಮಟೈಸ್ ಆಗ್ಬಿಟ್ಟಿದ್ವಿ, ಅಡ್ಜಸ್ಟೆಡ್ ಆಗ್ಬಿಟ್ಟಿದೀವಿ, ಇದನ್ನ ಬೆಳಿಲೇಬೇಕು ಅಂತಂದ್ರೆ ನೀವು ಮುಸುಕಿನ ಜೋಳ ಬೆಳೆಯುವಂತ ಜಾಗವನ್ನ ಚೇಂಜ್ ಮಾಡಬೇಕು. ಮತ್ತೆ ಮುಸುಕಿನ ಜೋಳ ಯಾವ ಕಾರಣಕ್ಕೂ ಬೆಳಿಬಾರ್ದು. ಎರಡನೇದು ಏನಪ್ಪ ಅಂತಂದ್ರೆ ಬೀಜಗಳನ್ನ ಆಯ್ಕೆ ಮಾಡೋದಕ್ಕಿಂತ ಮುಂಚೆ ಮಾಗಿ ಉಳುಮೆಯನ್ನ ಮಾಡಬೇಕು. ಮಾಗಿ ಉಳುಮೆ ಆದ ನಂತರ ಬೀಜವನ್ನ ಆಯ್ಕೆ ಮಾಡ್ಕೋಬೇಕು. ಬೀಜ ಆಯ್ಕೆ ಮಾಡಿದ್ರೆ ಬೀಜೋಪಚಾರ ಮಾಡಬೇಕು. ಅವು ಕಂಪನಿಯಿಂದ ಬರುವಂತ ಬೀಜಗಳನ್ನ ಬೀಜೋಪಚಾರ ಮಾಡಿರ್ತಾರೆ ಬೂಜು ರೋಗಕ್ಕೆ. ಅದು ಮೆಟಲೆಕ್ಸಿನ್ ಪ್ಲಸ್ ಮ್ಯಾಂಕಜಮ್ 3 ಗ್ರಾಮ್ 1 ಕೆಜಿ ಬೀಜಕ್ಕೆ ಆಗಿದ್ರೆ ತೊಂದರೆ ಇಲ್ಲ ಮತ್ತೆ ಮಾಡೋದು. ಆ ಬೀಜಗಳು ಏನಾದ್ರೂ ಬೀಜೋಪಚಾರ ಆಗಿಲ್ಲ ಅಂತಂದ್ರೆ ಬೀಜೋಪಚಾರ ಆಗ್ಬೇಕು. ಒಂದ್ಸರಿ ಬೀಜೋಪಚಾರ ಮುಗಿದ ಮೇಲೆ ನಿಮ್ಮ ಅಗ್ರೋನಾಮಿಕಲ್ ಪ್ರಾಕ್ಟೀಸ್ ಇದನ್ನ ಹೇಳ್ಕೊಡದೆ ಬೇಕಾಗಿಲ್ಲ. ಪುರಾತನ ಕಾಲದಿಂದ ನೀವು ಮಾಡ್ಕೊಂಡ್ಬಂದಿರತಕ್ಕಂತ ಸತ್ಸಂಗತಿಗಳಿವು. ಸಾಲಿಂದ ಸಾಲಿಗೆ ಎಷ್ಟು, ಗಿಡದಿಂದ ಗಿಡಕ್ಕೆ ಎಷ್ಟು, ಆಮೇಲೆ ಅದಾದ ನಂತರ ಎಡಕುಂಟೆ ಅಂತ ಹೇಳ್ತೀವಿ ಸಾಲಿಗೆ ಮಣ್ಣು ಹೆರಸೋದು, ಅಂತವೆಲ್ಲ ಮಾಡೋದ್ರಿಂದ ಕಳೆ ಹಾತೋಟಿ ಕೂಡ ಆಗ್ತದೆ. ಈ ನಿಟ್ಟಿನಲ್ಲಿ ರೋಗನು ಕೂಡ ಕಡಿಮೆ ಆಗಬಹುದು. ಈ ಬೂಜು ರೋಗ ಅಂತ ಏನ್ ಹೇಳ್ತಿದ್ವಿ, ಇದು ಒಂದು ಶಿಲೀಂಧ್ರದಿಂದ ಬರುವಂತಹ ರೋಗ. ಅದು ಗಾಳಿ ಮುಖಾಂತರನು ಬರುತ್ತೆ, ನೀರಿನ ಮುಖಾಂತರನು ಬರುತ್ತೆ, ಬೀಜದ ಮುಖಾಂತರನು ಬರುತ್ತೆ. ಇವೆಲ್ಲ ಕಾರಣದಿಂದ ಬರೋದ್ರಿಂದ ನಾವು ಮುಂಜಾಗ್ರತೆ ಕ್ರಮಗಳನ್ನ ಅನುಸರಿಸಿದ್ರೆ ಆಯ್ತು. ಇತ್ಲಗೆ ಬೀಜ ಟ್ರೀಟ್ಮೆಂಟ್ ಆಯ್ತು, ಮಾಗಿ ಉಳಿಮೆ ಆಯ್ತು, ಎಲ್ಲಾದು ಕಳೆನಾಶಕಗಳು ತಪ್ಪಿಸಿ ನಾವು ಕಳೆಗಳನ್ನ ಹತೋಟಿ ಮಾಡಿದೀವಿ ಅಂದ್ರೆ ಒಂದು ಮಟ್ಟಕ್ಕೆ ಬೆಳೆ ಚೆನ್ನಾಗಿ ಬರುತ್ತೆ. ಬೆಳೆ ಬಂದ್ರೂ ಕೂಡ ನಮ್ಗೆ ಸಿಂಪ್ಟಮ್ಸ್ ಕಾಣುತ್ತೆ ಬೂಜಿ ರೋಗ. ಅದ್ ಹೆಂಗ್ ಕಾಣುತ್ತೆ ಅಂದ್ರೆ ಸ್ಟ್ರೈಪ್ಸ್ ಆಗಿ ಬೆಳ್ಳಿಗೆ ಸುಳಿನೇ ಕಂಡುಬಿಡುತ್ತೆ. ಆಲ್ರೆಡಿ ಮಣ್ಣಲ್ಲಿ ಸಾಕಷ್ಟು ಇನಾಕಲಂ ಇದೆ. ಈಗ ಮಾನ್ಸೂನ್ ಗಿಂತ ಪೂರ್ವ ಮುಂಗಾರಲ್ಲೇ ಸಾಕಷ್ಟು ಮಳೆ ಬಂದಾಗ ಆಗ್ಬಿಟ್ಟಿದೆ. ಆದಷ್ಟು ಇದು ಔಟ್ ಬ್ರೇಕ್ ಆಗಿರೋದ್ರಿಂದ ದಯಮಾಡಿ ಬುಸುಕಿದ ಜೋಳ ಹಾಕೋದಿಕ್ಕೆ ಪ್ಲಾನ್ ಮಾಡಿ, ಯೋಚನೆ ಮಾಡಿ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ. ಬಂದ್ರೂ ಕೂಡ ನಾವು ಬೇರೆ ಹಾಕಿದಾಗ ಇದಕ್ಕೆ ಎಫೆಕ್ಟಿವ್ ಆಗಿ ಶಿಫಾರಸು ಮಾಡಿರ್ತಕ್ಕಂತ ಕೆಲವು ಶಿಲೀಂಧ್ರ ನಾಶಕಗಳಿದಾವೆ. ಒಂದ್ ಹಂತಕ್ಕೆ ಈ 30-40 ದಿನಗಳ ಆದ ನಂತರ ಎಲ್ಲೋ ಒಂದ್ ಕಡೆ ಬೂಜು ರೋಗ ಸೈಡ್ ಅಲ್ಲೋ ಎಲ್ಲೋ ಒಂದ್ ಕಾಣಿಸ್ಕೊಂಡಿರುತ್ತೆ. ಒಂದೇ ಸಾರಿ ಯೂನಿಫಾರ್ಮ್ ಆಗಿ ಬಂದಿರಲ್ಲ. ಅಂತ ಗಿಡಗಳನ್ನ ಬುಡು ಸಮೇತ ಕಿತ್ ಹೊರಗಡೆ ಹಾಕ್ಬೇಕು. ಇದು ಒಂದ್ ಪದ್ಧತಿ. ಆದ್ರೆ ನೆಕ್ಸ್ಟ್ ಒಂದ್ ಔಷಧಿ ಹೊಡಿಲೇಬೇಕು. ಆ ಔಷಧಿ ಶಿಫಾರಸ್ ಆಗಿರ್ತಕ್ಕಂಥದ್ದು ಮೆಟಲೆಕ್ಸಿಲ್ ಪ್ಲಸ್ ಮ್ಯಾಂಕೋಜಬ್ 2 ಗ್ರಾಮ್ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಹೊಡಿಯಂತದ್ದು. ಎರಡನೇದು ಇದಕ್ಕೆ ಪರ್ಯಾಯವಾಗಿ ಡೈಫೆನ್ಕೋನಜಲ್ ಪ್ಲಸ್ ಅಜೋಸ್ಟ್ರೋಬಿನ್ ಅನ್ನೋದು ಒಂದು ಕಾಂಬಿ ಪ್ರಾಡಕ್ಟ್. 1 ಲೀಟರ್ ನೀರಿಗೆ 1 ml ಅನ್ನ ನಾವು ಮಿಕ್ಸ್ ಮಾಡಿ ಹೊಡ್ಕೊಂಡ್ರೆ ನಾನು ಹೇಳಿರ್ತಕ್ಕಂತ ಸಮಗ್ರ ಪದ್ಧತಿಗಳಲ್ಲಿ ಮಾಡ್ಕೊಂಡ್ರೆ ಇದನ್ನ ನಾವು ಉತ್ತಮವಾಗಿ ಇಳುವರಿಯನ್ನ ಪಡಿಬಹುದು. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಜೊತೆಗೆ ಇದು ಸಮಗ್ರವಾಗಿ ಬೂಜು ರೋಗವನ್ನ ಹೇಗೆ ಹತೋಟಿ ಮಾಡೋದನ್ನೋದು ತಿಳಿದಂಗಾಯ್ತು. ಇದಾದ ನಂತರ ಇನ್ನೊಂದು ಸರ್ ಹೇಳಿದ ಹಾಗೆ ಫಾಲ್ ಆರ್ಮರ್ ಅಂತ ಹೇಳ್ತೀವಿ, ಸೈನಿಕ ಹುಳ ಅಥವಾ ಲದ್ದಿ ಹುಳ ಅಂತ. ಇದೇನ್ ಮಾಡುತ್ತೆ, ಯಾವ ಎಲೆಗಳಿಗಿಂತಲೂ ಕೂಡ ಅದ್ ಅಟ್ಯಾಕ್ ಮಾಡದೆ ಸುಳಿಗೆ. ಹಾಗಾಗಿ ಮುಸ್ಕಿನ ಜೋಳದಲ್ಲಿ ಸುಳಿನೇ ಹೋದ್ರೆ ಏನು ಪ್ರಯೋಜನೆ? ಇದು ಎಲ್ಲಾ ಕೀಟಗಳಿಗಿಂತಲೂ ಹಾನಿ ಮಾಡುವಂತಹ ಕೀಟ. ಇದನ್ನ ನಾವು ಸಮಗ್ರವಾಗಿ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜೀಸ್ ಅಂತ ಹೇಳ್ತೀವಿ. ಅದನ್ನು ಕೂಡ ನಾವು ಮಾಡಬೇಕಾಗಿದೆ. ಇದು ಸಂಕ್ಷಿಪ್ತವಾಗಿ ವಿವರಣೆಯಾಗಿ ನಿಮಗೆ ತಿಳಿಸೋದಾದ್ರೆ ಇದು ಒಂದು ಇಂಟ್ರೊಡ್ಯೂಸ್ಡ್ ಕೀಟ ಆಗಿರುತ್ತೆ. ಫಾಲ್ ಆರ್ಮಿ ಒಂದು ಸೌತ್ ಅಮೆರಿಕದಿಂದ 2018 ನಮ್ಮ ಕರ್ನಾಟಕದಲ್ಲಿ ಹಾಸನ ಮತ್ತು ಶಿವಮೊಗ್ಗದಲ್ಲಿ ರಿಪೋರ್ಟ್ ಆಗಿರುತ್ತೆ. ರಿಪೋರ್ಟ್ ಆದ ನಂತರ ಏನು, ವ್ಯಾಪಕವಾಗಿ ಇದು ಬಂದ್ಬಿಡ್ತು. ಇದು ಬಂದಾದ ನಂತರ ಇದನ್ ಮೇಲೆ ಬರುವಂತಹ ಪರಭಕ್ಷ ಕೀಟಗಳಾಗಿರ್ಬೋದು, ಪರತಂತ್ರ ಕೀಟಗಳಾಗಿರ್ಬೋದು, ಎಂಟಮೋಪ್ಯಾಥೋಜೆನಿಕ್ ರೋಗಾಣುಗಳಾಗಿರ್ಬೋದು ಅಟ್ಯಾಕ್ ಮಾಡಕ್ಕೆ ಆಗ್ಲಿಲ್ಲ. ಹಾನಿ ಜಾಸ್ತಿ ಆಳಾಗೋಗುದು. ಇನ್ವೇರಿಯಬಲಿ ನಾವು ಕೀಟನಾಶಕಗಳನ್ನ ಹೊಡೆದು ಹತೋಟಿ ಇಷ್ಟು ವರ್ಷ ಮಾಡಿದ್ವಿ. ಈಗೇನಾಗಿದಾವೆ, ಇದೇ ಕೀಟದ ಮೇಲೆ ಪರಭಕ್ಷ ಕೀಟಗಳು ರಿಪೋರ್ಟ್ ಆಗಿದ್ದಾವೆ, ಪರತಂತ್ರ ಕೀಟಗಳು ರಿಪೋರ್ಟ್ ಆಗಿದ್ದಾವೆ, ಜೊತೆಗೆ ಅದನ್ನ ಹಾನಿ ಮಾಡುವಂತ ರೋಗಾಣುಗಳು ಕೂಡ ಬಂದ್ಬಿಟ್ಟಿದ್ದೇವೆ. ಜೊತೆಗೆ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಕೆಲವು ಕೀಟನಾಶಕಗಳನ್ನು ಹೊಡೆದು ಈ ಕೀಟವನ್ನ ಒಂದು ಹಂತಕ್ಕೆ ಹತೋಟಿ ಮಾಡಿದ್ದೇವೆ. ಇಲಾಖೆಯಲ್ಲಿ ಎಮಮೆಕ್ಟಿನ್ ಬೆಂಜೋಟ್ ಸಾಕಷ್ಟು ಇದೆ, ಹೊಡಿರಿ ಅಂತ. ಒಂದೇ ಸರಿ ಹೊಡಿಯೋದ್ಕಿಂತ ನಾನು ಹೇಳಿದ ಪದ್ಧತಿಗಳನ್ನೆಲ್ಲ ಮಾಡಿ, ಜೊತೆಗೆ ಈ ಸ್ಟೇಜ್ ಬಂದಾಗ ಎಲ್ಲೋ ಒಂದ್ ಕಡೆ ಮೊಟ್ಟೆ ಇಡಕ್ಕೆ ಆ ಪತಂಗ ಬರುತ್ತೆ. ಆ ಪತಂಗ ಬಂದಾಗ ಮೊಟ್ಟೆ ತಿನ್ನುವಂತಹ ಕೀಟಗಳಿದ್ದಾವೆ. ಆ ಕಾರ್ಡ್ ಅಂತ ತಂದಾಗ ನಾವು ಕಟ್ ಮಾಡಿ ಅಲ್ಲಲ್ಲಿ ಸ್ಟೇಪಲ್ ಮಾಡಿದ್ರೆ ವಿತಿನ್ 1-2 ಡೇಸ್ ಅಲ್ಲಿ ಯಾಚಾಗಿ ಎಲ್ಲಿ ಮೊಟ್ಟೆ ಇಟ್ಟಿರುತ್ತಲ್ವಾ ಆ ಮೊಟ್ಟೆ ಮೇಲೆ ಪ್ಯಾರಾಸಿಟೈಸ್ ಮಾಡಿ ಮೊಟ್ಟೆನೆ ಕ್ಯಾನ್ಸಲ್ ಮಾಡುತ್ತೆ. ಈ ತರ ನಾವು ಅಲ್ಲಲ್ಲಿ ಹೋದಾಗ ಇಲ್ಲಿ ಮೊಟ್ಟೆ ಒಂದು ಗುಂಪಾಗಿಡುತ್ತದು. ಗುಂಪಾಗಿಟ್ಟಾಗ ಹಿಂಗಿಚ್ಚಿಗಿದ್ರೆ ಒಂದೇ ಸರಿ ಫಿಸಿಕಲ್ ಮೆಥಡ್ ಅಲ್ಲೂ ಹತೋಟಿ ಮಾಡಬಹುದು. ಆಮೇಲೆ ಈ ಸಣ್ಣ ಸ್ಟೇಜ್ ಅಲ್ಲಿ ನಾವು ಪ್ರಿಕಾಷನರಿ ಮೆಜರ್ ಆಗಿ ಬೇವಿನ ಎಣ್ಣೆಯನ್ನ ಹುಡುಕಬೇಕು. ಬೇವಿನ ಎಣ್ಣೆ 2 ರೂಪದಲ್ಲಿ ಸಿಗುತ್ತೆ, 1 10,000 ppm, 1 5,000 ppm. 5,000 ppm ಇರೋದು 5 ml 1 ಲೀಟರ್ ನೀರಿಗೆ, 10,000 ppm ಇರತಕ್ಕಂತಹ ಬೇವಿನ ಎಣ್ಣೆ 2 ml 1 ಲೀಟರ್ ನೀರಿಗೆ ಮಿಶ್ರಣ ಮಾಡ್ಕೊಂಡು ಹೊಡೆದ್ರೆ ಒಂದು ಬಂತು. ಲಾಸ್ಟ್ಗೆ ಕ್ರಿಟಿಕಲ್ ಇದು ಮೀರಿನೂ ಈ ತರ ಬಂತು ಅಂತಂದಾಗ ಕೆಮಿಕಲ್ ಹೊಡಿಬೇಕು. 1 ಎಮಿಮೆಕ್ಟಿನ್ ಬೆಂಜೋಯೇಟ್ 0.6 ಗ್ರಾಮ್ 1 ಲೀಟರ್ ನೀರಿಗೆ, ಆದ್ರೂ ಪೂರಕವಾಗಿ ಇನ್ನೊಂದು ಕೊರಾಜಿನ್ ಅಂತ ಬರುತ್ತೆ, 0.3 ಗ್ರಾಮ್ ಪರ್ ಲೀಟರ್ ಆಫ್ ವಾಟರ್. ಇಷ್ಟು ಮಾಡಿದ್ರೆ ನಿಮಗೆ ಸೈನಿಕ ಹುಳ ಬೂಜು ರೋಗವನ್ನ ಮುಸ್ಕಿನ ಜೋಳದಲ್ಲಿ ಹತೋಟಿ ಮಾಡಬಹುದು. ಈ ಮಾಹಿತಿ ನಿಮ್ಮಲ್ಲಿ ಇದ್ರೆ ಅದರ ತಕ್ಕಂತೆ ನೀವು ಫಾಲೋ ಅಪ್ ಮಾಡಿ ಹತೋಟಿ ಮಾಡಕ್ಕೆ ಅನುಕೂಲ ಆಗ್ತದೆ. ಕೃಷಿ ವಿಜ್ಞಾನ ಕೇಂದ್ರದ ಮತ್ತೋರ್ವ ವಿಜ್ಞಾನಿ ಡಾ ಎನ್ ಪಲ್ಲವಿಯವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಮಣ್ಣಿನ ಫಲವತ್ತತೆಯನ್ನು ಅರಿತು ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಹಾಗೂ ಮಣ್ಣು ಪರೀಕ್ಷೆ ಮಾಡಿಸುವ ಮೂಲಕವೇ ಪೋಷಕಾಂಶಗಳ ಸರಬರಾಜು ಮಾಡಬೇಕು ಎಂದು ಅವರು ಮಾಹಿತಿಯನ್ನ ನೀಡಿದರು. ಮಣ್ಣಿನ ಪರೀಕ್ಷೆಯನ್ನು ಮಾಡಿಸುವ ಸಂದರ್ಭದಲ್ಲಿ ತಾಂತ್ರಿಕ ಅಂಶಗಳಿಗೆ ಹೆಚ್ಚು ಒತ್ತು ನೀಡಬೇಕು ಎಂದು ಅವರು ಕಿವಿಮಾತು ಹೇಳಿದರು. ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ನಿಮಗೆ ಲಘು ಪೋಷಕಾಂಶಗಳಾಗಿರಲಿ ಪೋಷಕಾಂಶಗಳಾಗಿರಲಿ ಮೊದಲನೇದಾಗಿ ಕೊರತೆ ಲಕ್ಷಣಗಳು ನಿಮಗೆ ಕಂಡು ಬರುತ್ತೆ, ಹಾಗೆ ಎಷ್ಟು ಹೆಚ್ಚಿದೆ ಎಷ್ಟು ಕಡಿಮೆ ಇದೆ ಅನ್ನೋದ್ರ ಮಾಹಿತಿ ನಿಮಗೆ ಸಿಗುತ್ತೆ. ಎರಡನೇದು ರಸಸಾರ. ರಸಸಾರ ಕೂಡ ಬೆಳೆಯ ಬೆಳವಣಿಗೆಗೆ ಹಾಗೆ ಒಳ್ಳೆಯ ಇಳುವರಿನ ತಗೊಳ್ಳೋದಕ್ಕೆ ಬಹಳ ಸಹಕಾರಿಯಾಗುತ್ತೆ. ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಸಾವಯವ ಇಂಗಾಲ ಮಣ್ಣಿನಲ್ಲಿ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾದ್ರೆ ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶಗಳಿದಾವೆ, ಎಷ್ಟು ಪೋಷಕಾಂಶಗಳು ಸಸ್ಯದ ಬೆಳವಣಿಗೆಗೆ ಸಹಕಾರಿಯಾಗತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಬೆಳೆಯ ಬೆಳವಣಿಗೆಗೆ 17 ಪೋಷಕಾಂಶಗಳು ಬಹಳ ಮುಖ್ಯ ಆಗತ್ತೆ. ಆ 17 ಪೋಷಕಾಂಶಗಳನ್ನ ಪ್ರಮುಖ ಪೋಷಕಾಂಶಗಳು ಹಾಗೆ ಲಘು ಪೋಷಕಾಂಶಗಳಾಗಿ ವಿಂಗಡಣೆಯನ್ನ ಮಾಡಿದ್ದಾರೆ. ಪ್ರಮುಖ ಪೋಷಕಾಂಶಗಳಂದ್ರೆ ಈ ಸಾರಜನಕ, ರಂಜಕ ಹಾಗೆ ಪೊಟ್ಯಾಶ್, ಈ ಮೂರು ಪೋಷಕಾಂಶಗಳು ಪ್ರಮುಖ ಪೋಷಕಾಂಶಗಳಾಗಿ ನಮ್ಗೆ ವಿಂಗಡಣೆಯಾಗಿ ಸಿಗುತ್ತೆ. ಹಾಗೆ ಜೊತೆಯಾಗಿ ಲಘು ಪೋಷಕಾಂಶಗಳಂತ ಬಂದಾಗ ಈ ಕ್ಯಾಲ್ಸಿಯಂ ಆಗಿರ್ಬೋದು, ಐರನ್ ಆಗಿರ್ಬೋದು, ಬೋರಾನ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಹೀಗೆ ಸಾಕಷ್ಟು ಲಘು ಪೋಷಕಾಂಶಗಳು. ಟೋಟಲ್ ಆಗಿ ನಮ್ಗೆ 17 ಪೋಷಕಾಂಶಗಳು ನಾವು ಎಕ್ಸ್ಟರ್ನಲಿ ಅಪ್ಲೈ ಮಾಡುವಂತದ್ದು, ಇನ್ನು 3 ಪೋಷಕಾಂಶಗಳು ನಮ್ಗೆ ಪರಿಸರದಲ್ಲೇ ಸಿಗ್ತಕ್ಕಂಥದ್ದು. ಕೃಷಿ ಬೆಳೆಗಳಲ್ಲಿ ಬೇರೆ ರೀತಿ ಮಣ್ಣು ಪರೀಕ್ಷೆಯನ್ನು ತಗೋತೀರಿ, ಹಾಗೆ ತೋಟಗಾರಿಕಾ ಬೆಳೆಗಳಲ್ಲಿ ಬೇರೆ ರೀತಿ ಸ್ಯಾಂಪಲ್ ಅನ್ನ ತಗೊಳ್ತೀವಿ. ಕೃಷಿ ಬೆಳೆಗಳಲ್ಲಿ ಅಂತಂದ್ರೆ ಆನ್ಯುವಲಿ ಅಂದ್ರೆ ಬೇರೆ ರೀತಿ ಸ್ಯಾಂಪಲ್ ಅನ್ನ ತಗೊಳ್ಬೇಕಾಗತ್ತೆ. ಬೇರುಗಳು ಆಳವಾಗಿ ಹೋಗೋದಿಲ್ಲ, ಸೊ ಎಲ್ಲ ಸರ್ಫೇಸ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಜಸ್ಟ್ 15 ಸೆಂಟಿಮೀಟರ್ ಹೋಗುವಷ್ಟು ಅಂದ್ರೆ 1/2 ಅಡಿ ಹೋಗುವಷ್ಟು ಆಳದಲ್ಲಿ ನೀವು ತಗೋಬೇಕಾಗತ್ತೆ. ಕಾಲುವೆಗಳು ಮಾಡಿರ್ತಿರಲ್ಲ, ಆ ಕಾಲುವೆಗಳ ಹತ್ರ ತಗೋಬಾರ್ದು. ಹಾಗೆ ಗೊಬ್ಬರಗಳು ಹಾಕಿರುವಂತ ಚೀಲಗಳ ಹತ್ರ ನೀವು ಮಿಕ್ಸ್ ಮಾಡಕ್ ತಗೊಳ್ಬಾರ್ದು. ಹಾಗೇನೆ ಬದುಗಳಲ್ಲಿ ಮಾಡಿರ್ತಿರಲ್ಲ, ಆ ಬದುಗಳಲ್ಲಿ ತಗೋಬಾರ್ದು. ಹಾಗೆ ಗಿಡದ ಬಡ್ಡೆಗಳಲ್ಲಿ ತಗೋಬಾರ್ದು. ಸೊ ಇಷ್ಟನ್ನ ಗಮನದಲ್ಲಿ ಇಟ್ಕೊಂಡು ನೀವು ಎಕರೆಯಲ್ಲಿ 5-6 ಜಗಗಳನ್ನ ಸೆಲೆಕ್ಟ್ ಮಾಡಿಕೊಂಡು 1/2 ಅಡಿ ಆಳದಲ್ಲಿ ವಿ ಆಕಾರದಲ್ಲಿ ತಗೋಬೇಕಾಗತ್ತೆ. ಈ ಪೇಪರ್ ಅಥವಾ ಒಂದು ಚೀಲನ, ಅಗೇನ್ ನಾನು ಅವಾಗಲೇ ಹೇಳಿದೆ ನಿಮ್ಗೆ ಗೊಬ್ಬರ ಚೀಲ ಆಗಿರ್ಬಾರ್ದು ಅಂತ ಹೇಳಿ, ಬೇರೆ ಚೀಲನ ಆಸ್ಬಿಟ್ಟು ಅಷ್ಟು ಮಣ್ಣು ಏನ್ 5-6 ಕಡೆ ಏನ್ ಸಂಗ್ರಹಣೆ ಮಾಡಿರ್ತೀರಿ ಅದನ್ನ ಅಷ್ಟು ಮಿಕ್ಸ್ ಮಾಡಿಕೊಂಡು ಆ ಚೀಲದಲ್ಲಿ ಒಂದು ವೃತ್ತಾಕಾರ ಮಾಡ್ಕೋಬೇಕು, ಒಂದು ಸರ್ಕಲ್ ಮಾಡ್ಕೊಬೇಕಾಗತ್ತೆ. ಸರ್ಕಲ್ ಮಾಡ್ಕೊಂಡು ನೀಟಾಗಿ ಹರಡ್ಬಿಟ್ಟು ಅದನ್ನ 4 ಭಾಗಗಳಾಗಿ ವಿಂಗಡಣೆ ಮಾಡಬೇಕಾಗತ್ತೆ. ಅದನ್ನ ಒಂದು 1/2 ಕೆಜಿ ಆಗುವಷ್ಟು ನಾವು ಅಷ್ಟು ಬಾರಿ ಮಣ್ಣನ್ನ ಡಿಸ್ಕಾರ್ಡ್ ಮಾಡಬೇಕಾಗತ್ತೆ. ಮಣ್ಣು ಪರೀಕ್ಷೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಮಾಡ್ತಾರೆ, ಹಾಗೆ ಕೃಷಿ ಇಲಾಖೆ ವತಿಯಿಂದನೂ ಸಹ ಮಾಡ್ತಾರೆ, ಹಾಗೆ MCF ಕಡೆಯಿಂದನೂ ಮಾಡ್ತಾರೆ, ಜೊತೆಗೆ ಕೋರ್ಮಂಡಲ್ ಕಂಪನಿ ಏನಿದೆ ಅವರು ಕೂಡ ನಿಮ್ಮ ಮಣ್ಣು ಪರೀಕ್ಷೆಯನ್ನ ಮಾಡಿ ಕೊಡ್ತಾರೆ. ಆ ಒಂದು ಫಲಿತಾಂಶದ ಶಿಫಾರಸಿನ ಆಧಾರದ ಮೇಲೆ ನೀವು ಗೊಬ್ಬರಗಳನ್ನ ಹಾಕ್ಬೇಕಾಗತ್ತೆ. ಸೊ ಮಣ್ಣಿನ ಫಲವತ್ತತೆಯನ್ನ ನಾವು ಕಾಪಾಡ್ಕೋಬೇಕು ಅಂತಂದ್ರೆ ಎಷ್ಟು ಶಿಫಾರಸು, ಒಂದೊಂದು ಬೆಳೆಗೂ ನಿರ್ದಿಷ್ಟವಾದಂತಹ ಶಿಫಾರಸು ಇರುತ್ತೆ. ಕಂದಲಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಶ್ರೀನಿವಾಸ ದೇಶಪಾಂಡೆ ಅವರು ಕೃಷಿ ಯಾಂತ್ರೀಕರಣದ ಉಪಯೋಗಗಳು ಹಾಗೂ ಆರ್ಥಿಕ ಲಾಭಗಳ ಕುರಿತು ಮಾಹಿತಿ ನೀಡಿದರು. ಕೃಷಿಯ ಎಲ್ಲ ವಿಧದ ಕೆಲಸಗಳನ್ನು ಮಾಡಲು ಯಂತ್ರಗಳು ಲಭ್ಯವಿದ್ದು ಅವುಗಳ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಅವರು ಹೇಳಿದರು. ಪ್ರತಿಯೊಂದು ಬೆಳೆಗೂ ಲಘು ಪೋಷಕಾಂಶಗಳ ಅವಶ್ಯಕತೆ ಇದ್ದು ಅವುಗಳಿಗಾಗಿಯೇ ಉತ್ಪಾದಿಸಿರುವ ಲಘು ಪೋಷಕಾಂಶಗಳನ್ನು ನೀಡುವ ಮೂಲಕ ಅಧಿಕ ಹಾಗೂ ಉತ್ತಮ ಗುಣಮಟ್ಟದ ಇಳುವರಿಯನ್ನು ಪಡೆದುಕೊಳ್ಳಬಹುದು ಎಂದು ಅವರು ಸಲಹೆ ನೀಡಿದರು. ಇಲ್ಲಿ ಆಲೂರು ತಾಲೂಕಲ್ಲಿ ಈಗ ನಾವು ಬಹುಮುಖ್ಯವಾದ ಬೆಳೆ ಅಂತಂದ್ರೆ ಒಂದು ಭತ್ತ ಇದೆ, ಆಮೇಲೆ ಶುಂಠಿ ಇದೆ, ಆಮೇಲೆ ಬೇರೆ ಜೋಳ ಇದೆ. ನಾವು ಹಿಂದೆ ಒಂದು ಹಳ್ಳಿಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದಾಗ ರೈತರು ಏನ್ ಹೇಳಿದ್ರು, ಸುಮಾರು ಜನ ಭತ್ತ ಬೆಳೆಯೋದನ್ನ ಬಿಟ್ಟಿರೋದೇ ಈ ಲೇಬರ್ಸ್ ಪ್ರಾಬ್ಲಮ್ ಇಂದ ಅಂತ ಹೇಳಿದ್ರು. ಬೇಸಾಯ ಮಾಡ್ಲಿಕ್ಕೆ ಜಾಸ್ತಿ ಖರ್ಚು ಬರ್ತಾ ಇದೆ, ಆದ್ರೆ ಆದಾಯ ನಮ್ಗೆ ಕಡಿಮೆ ಆಗ್ತಾ ಇದೆ ಅಂತ. ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಕೃಷಿ ಕಾರ್ಮಿಕರ ಒಂದು ಸಮಸ್ಯೆ. ಸೊ ಅದಕ್ಕೆ ಈಗ ಕೃಷಿ ಇಲಾಖೆಯಲ್ಲೂ ಕೃಷಿ ಯಾಂತ್ರೀಕರಣ ಯೋಜನೆ ಅಡಿ ಸುಮಾರು ಯಂತ್ರೋಪಕರಣಗಳನ್ನ ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೇನೆ ಬೇರೆ ಖಾಸಗಿ ಸಂಸ್ಥೆಗಳು ಇದೆ, ಅಂದ್ರೆ ಈ ಕಸ್ಟಮೈರಿಂಗ್ ಸೆಂಟರ್ಸ್ ಅಂತ ಏನ್ ಹೇಳ್ತೀವಿ, ಬಾಡಿಗೆ ಆಧಾರದ ಮೇಲೂ ಕೊಡ್ತಾ ಇದ್ದಾರೆ. ಅಂದ್ರೆ ಈಗ ಭತ್ತ ನಾಟಿ ಮಾಡೋದಿರ್ಬೋದು, ಭತ್ತದ ಗದ್ದೆಯಲ್ಲೂ ಕಳೆ ತೆಗೆಯೋದಕ್ಕೂ ಕೂಡ ಯಾಂತ್ರೀಕೃತ ಒಂದು ಯಂತ್ರೋಪಕರಣಗಳನ್ನು ಬಂದಿದ್ದಾವೆ. ಅದ್ರ ಜೊತೆಗೆ ಒಕ್ಕಣೆನೂ ಮಾಡೋದು ಬೇಕಾಯ್ತು ಅಂದ್ರೆ ಕಂಬೈನ್ ಹಾರ್ವೆಸ್ಟರ್ಗಳು ಕೂಡ ಇದಾವೆ, ಆಮೇಲೆ ಮಿನಿ ಕಂಬೈನ್ ಹಾರ್ವೆಸ್ಟರ್ಗಳು ಅಂತಾನು ಬಂದಿದ್ದಾವೆ. ಮಿನಿ ಕಂಬೈನ್ ಹಾರ್ವೆಸ್ಟರ್ ಅಲ್ಲಿ ಭತ್ತ ಬಿಡಿಸಿ ಚೀಲಕ್ಕೆ ತುಂಬುವಂತಹ ವ್ಯವಸ್ಥೆನೂ ಕೂಡ ಇದೆ. ಈಗ ಇಲ್ಲೇ ನಮ್ಮ ದಬ್ಬೆಗದ್ದೆ ಹತ್ರ ಕಾಂತರಾಜು ಅಂತ ಏನು ಪ್ರಗತಿಪರ ರೈತರಿದ್ದಾರೆ, ಅವರು ತಮ್ಮ ಸ್ವಂತ ವೆಚ್ಚದಲ್ಲಿ ಒಂದು 15-17 ಲಕ್ಷ ಇನ್ವೆಸ್ಟ್ ಮಾಡಿಬಿಟ್ಟು ಈ ಮಿನಿ ಕಂಬೈನ್ ಹಾರ್ವೆಸ್ಟರ್ ಅನ್ನ ತಂದಿದ್ದಾರೆ. ಅದೇನಪ್ಪ ಅಂತಂದ್ರೆ, ಮುಂದೆ ನೀವು ಸಾಲು ಡ್ರೈವ್ ಮಾಡ್ಕೊಂಡು ಹೋದ್ರೆ ಭತ್ತನ ಫಸ್ಟ್ ಕಟಾವು ಮಾಡಿ ನಂತರ ಒಕ್ಕಣೆ ಮಾಡಿ ಹುಲ್ಲನ್ನ ಅಲ್ಲೇ ಬಿಡುತ್ತೆ, ಭತ್ತ ಮಾತ್ರ ನಿಮ್ಗೆ ಚೀಲದಲ್ಲಿ ಶೇಖರಣೆ ಆಗ್ತಾ ಇದೆ. ಸೊ ಈ ತರ ವ್ಯವಸ್ಥೆಗಳನ್ನ ನಾವು ಬಾಡಿಗೆ ಆಧಾರದ ಮೇಲೆ ತಗೊಳ್ಳೋದಾಗಿರ್ಬೋದು, ಅಥವಾ ನಿಮ್ಮ ಸ್ಥಳೀಯ ಸಂಘ ಸಂಸ್ಥೆಗಳಾಗಿರ್ಬೋದು, ಅಥವಾ FPOಗಳಾಗಿರ್ಬೋದು, ಸೊ ಇವುಗಳ ಮುಖಾಂತರ ನಾವು ಬಳಸೋದಾದ್ರೆ ನಿಮಗೆ ಕೃಷಿಯಲ್ಲಿ ಖರ್ಚನ್ನ ಅಧಿಕವಾಗಿ ಕಡಿಮೆ ಮಾಡಬಹುದು. ಅಂದ್ರೆ ನೀವು 100 ರೂಪಾಯಿಯನ್ನ ಒಂದು ಕೆಲಸಕ್ಕೆ ಏನಾದ್ರೂ ನಿಯೋಜನೆ ಮಾಡ್ತಾ ಇದ್ರೆ ಅದನ್ನ ನಾವು 40-50 ರೂಪಾಯಿ ವರೆಗಾದ್ರೂ ಕಡಿಮೆಗೊಳಿಸಬಹುದು. ಸೊ ಇದರಿಂದ ಏನಾಯ್ತು, ಖರ್ಚು ಕಡಿಮೆ ಆಯ್ತು ಅಂತಂದ್ರೆ ಆದಾಯ ತನ್ನಂದೆ ತಾನೇನೆ ಜಾಸ್ತಿ ಆಗೇ ಆಗುತ್ತೆ. ಈಗ ನೀವು ಕಾಫಿ ಒಣಗಿಸೋದಕ್ಕೆ ಎಷ್ಟು ದಿನ ತಗೋತೀರಿ ಅಂದ್ರೆ 12-13% ಮಾಯಿಶ್ಚರ್ ಬರಬೇಕು ಅಂದ್ರೆ ಸರಿಯಾಗಿ ಬಿಸಿಲು ಇತ್ತು ಅಂದ್ರೆ ಒಂದು ವಾರ ಟೈಮ್ ಬೇಕಾಗುತ್ತೆ. ಸೊ ಇದ್ರಲ್ಲಾದ್ರೆ ನಿಮ್ಗೆ 3-3.5 ದಿನದಲ್ಲಿ ಕಂಪ್ಲೀಟ್ ಆಗಿ ಒಂದು 13-12% ಮಾಯಿಶ್ಚರ್ಗೆ ಆರಾಮಾಗಿ ಒಣಗಿಸ್ಕೋಬಹುದು. ಸೊ ಈ ಯಂತ್ರ ನಿಮ್ಗೆ ಬರೀ ಕಾಫಿಗಷ್ಟೇ ಅಲ್ಲ, ಈಗ ಏಲಕ್ಕಿ ಇರ್ಬೋದು, ಕಾಳ್ಮೆಣಸ್ ಇರ್ಬೋದು, ಸೊ ಇವುಗಳನ್ನು ಕೂಡ ಒಣಗಿಸ್ಕೋಬಹುದು. ಈಗ ನೀವು ಹೆಣ್ಮಕ್ಳು ಯಾರಾದ್ರೂ ಸ್ವಸಹಾಯ ಸಂಘದಲ್ಲಿ ಹಪ್ಪಳ ಆಗಿರ್ಬೋದು ಅಥವಾ ಬೇರೆ ಏನಾದ್ರೂ ಮೌಲ್ಯವರ್ಧಿತ ಪದಾರ್ಥಗಳನ್ನ ನೀವು ಒಣಗಿದ ರೂಪದಲ್ಲಿ ಏನಾದ್ರೂ ಮಾಡಿಸ್ತಾ ಇದ್ರೆ, ಸೊ ಅಂತಹ ಪದಾರ್ಥಗಳನ್ನು ಕೂಡ ಇವುಗಳಲ್ಲಿ ನೀವು ಒಣಗಿಸ್ಕೋಬಹುದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ವಾತಾವರಣದಲ್ಲಿ ಆಗುವಂತಹ ಏರುಪೇರುಗಳನ್ನ ನಾವು ಸಮರ್ಪಕವಾಗಿ ಬಗೆಹರಿಸಿಕೊಂಡು ನಮ್ಮ ಲಾಭದ ಅಂಶವನ್ನ ಹೆಚ್ಚಿಗೆ ಮಾಡೋದ್ರಲ್ಲಿ ಸಹಾಯ ಆಗುತ್ತೆ. ಸುಮಾರು ಯೋಜನೆಗಳಿದಾವೆ, ನಬಾರ್ಡ್ ಇಂದನು ಕೂಡ ಸಹಾಯಧನ ಸಿಗುತ್ತೆ. ಸೊ ಅವುಗಳನ್ನ ಬಳಸ್ಕೊಂಡು ಬರೀ ಕೃಷಿಯನ್ನೇ ಅವಲಂಬನೆ ಮಾಡಬೇಡಿ, ಅದರ ಜೊತೆಗೆ ಕೃಷಿಯೇತರ ಚಟುವಟಿಕೆಗಳನ್ನು ನೀವು ಮಾಡ್ತಾ ನಿಮ್ಮ ಹೆಚ್ಚಿನ ಆದಾಯವನ್ನ ಪಡೆಯಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದ. ಕೃಷಿಕರಾದ ಶಿವಲಿಂಗಪ್ಪ ಮತ್ತು ಮಂಜೇಗೌಡ ಅವರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಉಪಯೋಗಗಳ ಕುರಿತು ಮಾತನಾಡಿದರು. ನಮ್ದು ಆಲೂರು ತಾಲೂಕು ಕುಂಬಾರಳ್ಳಿ ಗ್ರಾಮ. ನಮ್ದು ಸಣ್ಣಕ್ಕಿ ಆಲೂರು ಅಂತಲೇ ಹೆಸರು ತಗೊಂಡಿದೆ. ಆದರೆ ಆ ಸಣ್ಣಕ್ಕಿ ನಮ್ಗೆ ಇಲ್ಲಿವರೆಗೂ ಸಣ್ಣ ಭತ್ತ ಅನ್ನೋದೊಂದು ಹುಡುಕ್ತಾ ಇದೀವಿ, ಇನ್ನೂ ಸಿಕ್ಕಿಲ್ಲ. ಅದು ಎಲ್ಲಾದರೂ ಒಂದು ಒದಗಿಸಿಕೊಟ್ರೆ ಆ ಮಾರ್ಗ ಹೋಗಿ ನಾವು ತಗೋಬರ್ತೀವಿ. ನಾ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ, ಮತ್ತೆ ಸೊಪ್ಪು ಸೆದೆ ಹಾಕಿ ಧನಿ ಗೊಬ್ಬರ ಹಾಕಿ ಒಂದು ವರ್ಷ ಊಟದ ಭತ್ತ ಬೆಳ್ಕೊಳ್ತೀನಿ. 20 ಗುಂಟೆ ಗದ್ದೆ ಇದೆ, ಒಂದು ವರ್ಷ ಹೊಳೆ ಸಾಲ ಭತ್ತ ಅನ್ನೋದೊಂದಿದೆ, ಅದನ್ನು ಮಾಡ್ತೀನಿ. ಒಂದು ವರ್ಷ ಊಟಕ್ಕಾಗಬೇಕು, ಒಂದು ವರ್ಷ ದುಡ್ಡು ಸಂಪಾದನೆ ಆಗಬೇಕು. ಇಂಥ ಒಂದು ಸಾವಯವ ಕೃಷಿಯಲ್ಲಿ ಬರ್ತಾ ಇದ್ದೀನಿ. ತೆಂಗಿನ ಗಿಡನೂ ಇದೆ ಒಂದು 120, ಅದರಲ್ಲೂ ಒಂದು ವರ್ಷದಲ್ಲೇ ಒಂದು 6,000 ಕಾಯಿ ಬೀಳುತ್ತೆ. ಈ ವರ್ಷ ಪರವಾಗಿಲ್ಲ, ತೆಂಗಿನಕಾಯಿಗೆ ಒಂದು ಒಳ್ಳೆ ಬೆಲೆ ಸಿಕ್ಕಿದೆ. ಇದೇ ರೀತಿ ಒಂದು ಬೆಲೆ ಸಿಕ್ಕರೆ ನಾವು ತೆಂಗಿನ ತೋಟದರು ಒಂದು ಸ್ವಲ್ಪ ಮುಂದೆ ಬರಬಹುದು. ಇನ್ನು ಅಡಿಕೆ ಒಂದು ಸ್ವಲ್ಪ ಭಾರಿ ಲಾಸಲ್ಲಿದೆ. ಇಲ್ಲಿಂದ ಒಂದು ಸ್ವಲ್ಪ ಸಾವಯವ ಕೃಷಿಯಲ್ಲಿ ಬಂದ್ಬಿಟ್ಟೆ. ಅದು ಏನಾಗ್ಬಿಡ್ತು, ಊಟಕ್ಕೆ ಉಪ್ಪಿನಕಾಯಿದ್ದಂಗೆ ಒಂದು ಸ್ವಲ್ಪ ನಾವು ಸೀಮೆ ಗೊಬ್ಬರ ಹಾಕ್ತಾ ಬರಬೇಕಾಯಿತು. ಅದನ್ನು ಸ್ವಲ್ಪ ಕೈ ಬಿಟ್ಬಿಟ್ಟು, ಅಂದರೆ ಜಾಸ್ತಿ ಹಾಕಲ್ಲ, ಸ್ವಲ್ಪ ಸ್ವಲ್ಪ ಗೌರ್ಮೆಂಟ್ ಗೊಬ್ಬರ ಹಾಕ್ತಾ ಇದ್ದೀನಿ. ಸ್ವಲ್ಪ 20% ಪರವಾಗಿಲ್ಲ. ಆದ್ರೆ ಸಾವಯವ ಕ್ಲೀನಾಗಿ ಮಾಡ್ತಾ ಇದ್ದೀನಿ, ಯಾವುದೇ ಒಂದು ಬೇಲಿ ಸೊಪ್ಪು ಸಿಕ್ಕಲಿ ತೋಟಕ್ಕೆ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಯಾವ ಮುಳ್ಳಿದ್ರು ಬಿಡಲ್ಲ. ಅದು 2 ವರ್ಷ ಅಂದ್ರೆ ಗೆದ್ದಲೆ ಬಂದು ಹೋಗುತ್ತೆ. ಚೆನ್ನಾಗಿದೆ ತೋಟ ಇದ್ದಿದ್ರಲ್ಲಿ. ನಮ್ದು ಸಣ್ಣಕ್ಕಿ ಆಲೂರು ಸಂಘ ಅಂತಾನೆ ಇದೆ, ಸಾವಯವ ಕೃಷಿ ಸಂಘ. ಸಾವಯವ ಅಧ್ಯಕ್ಷರು ನಮ್ಮ ಧರ್ಮಲಿಂಗಮ್ಮ. ಹೋದ ಸರಿ ಹುಬ್ಳಿ ಧಾರವಾಡ ಆ ಕಡೆ ಎಲ್ಲ ಟ್ರಿಪ್ ಹೋಗಿದ್ದು, ಈ ಸರಿ ಕೇರಳಕ್ಕೆ ಇಟ್ಟಿದ್ದೀವಿ. ನಾವು ಪ್ರತಿ ತಿಂಗಳು ನಾವು ಒಂದು ಸಂಘ ಮಾಡಿ ದುಡ್ಡು ಕಟ್ತಾ ಹೋಗ್ತೀವಿ. ಅದ್ರಲ್ಲಿ ನಾವು ಹೋಗ್ತೀವಿ, ವರ್ಷಕ್ಕೊಂದೊಂದು 4-5 ದಿವಸ ಟ್ರಿಪ್ ಹೋಗ್ತಾ ಇದ್ವಿ ಸಾವಯವ ಕೃಷಿಯಿಂದ. ನಮ್ಮ ರೈತರ ತೋಟ ಎಲ್ಲೆಲ್ಲಿದೆ ಅದನ್ನು ಮಾತ್ರ ನೋಡ್ಕೊಂಬರ್ತೀವಿ. ಏನಾದರೂ ಉಳ್ಕೊಳ್ಳೋ ಸಂದರ್ಭ ಬಂದರೆ ಯಾವ್ದಾದ್ರು ಒಂದೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಷ್ಟೇ. ಇಷ್ಟು ನಿಮ್ಮ ಹತ್ರ ಮಾತಾಡಿದ್ದೀನಿ, ಸಹಕರಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಒಂದು ಧನ್ಯವಾದ. ನಾನು ಮೊದಲು ಸಾವಯವದಲ್ಲಿ ಮೆಣಸನ್ನು ಬೆಳೆದ್ರೆ ಮೊದಲು 9 ಕ್ವಿಂಟಲ್ ಆಯ್ತು, ಹೋಸರೆ 5 ಕ್ವಿಂಟಲ್ ಆಯ್ತು, ಈ ಸರಿ 3 ಕ್ವಿಂಟಲ್ ಆಯ್ತು. ಸಾವಯವ ಗೊಬ್ಬರ ಬಿಟ್ಟರೆ ಏನು ಉಪಯೋಗಿಸಿಲ್ಲ. ನಾನು ಅಡಿಕೆ ಬೆಳೆದೆ 1 ಎಕರೆನಲ್ಲಿ, ಜೋರಾಗಿ ಬರಲಿ ಅಂತ ಎಲ್ಲ ಸೀಮೆ ಗೊಬ್ಬರ ಬಿಟ್ಟು ಅಡಿಕೆ ಮರ ಹೋಗ್ಬಿಟ್ಟು ಬರಲಿಲ್ಲ. ಈಗ ಕಡೆ ಮಾಡಿಕೆ ಬರ್ತಾ ಇದ್ದೀನಿ ನಾನು. 1 ಎಕರೆ 27 ಗುಂಟೆಗೆ ವರ್ಷಕ್ಕೆ 4 ಚೀಲ ಮಾತ್ರ ಹಾಕ್ತೀನಿ ಗೊಬ್ಬರ. ನಾನೀಗ ಸುತ್ತ ಎಲ್ಲ ಒಂದು 100 ಗಿಡ ಹಣ್ಣಿನ ಗಿಡ ಹಾಕಿದ್ದೀನಿ. ಈ ಸೀಬೆ, ಸಪೋಟ, ಹನುಮಫಲ, ರಾಮಫಲ ಏನಿದೆಲ್ಲ ಎಲ್ಲ ನಾನು ಬರೀ ಫುಲ್ ಸಾವಯವ ಗೊಬ್ಬರ ಕೆಲಸ ಮಾಡ್ತೀನಿ. ಬಂದಿಷ್ಟೆಲ್ಲ ಹೇಳಿಕೊಟ್ರೆ ನಮಗೆ ಭಾರಿ ಸಂತೋಷ ಆಗುತ್ತೆ. ಇದು ನಮ್ಮ ರೈತರೆಲ್ಲ ಉಪಯೋಗ ಮಾಡಿಕೊಂಡು ಕೇಳ್ತೀನಿ.

ಪ್ರಚೋದಿನಿ ಆರೋಗ್ಯದಾತಿನಿ ಗೋವಿನ ಸಗಣಿ ಮಣ್ಣಿಗೆ ಸತ್ತುಣಿ ಜೀವಿ ಪ್ರಚೋದಿನಿ ಆರೋಗ್ಯದಾತಿನಿ